ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ನಿಯಂತ್ರಕಗಳು ಹಾಗೂ ಜೈವಿಕ ಗೊಬ್ಬರಗಳ ಮಹತ್ವ ಕುರಿತು ದಾವಣಗೆರೆ ಜೈವಿಕ ಗೊಬ್ಬರ ಹಾಗೂ ಜೈವಿಕ ನಿಯಂತ್ರಕಗಳ ಪ್ರಯೋಗಶಾಲೆ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿ ಪೂಜಾ ಡಿಎಸ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಇವರನ್ನ ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ದಾವಣಗೆರೆಯ ಜೈವಿಕ ಗೊಬ್ಬರ ಹಾಗೂ ಜೈವಿಕ ನಿಯಂತ್ರಕಗಳ ಪ್ರಯೋಗಶಾಲೆ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕಾ ಅಧಿಕಾರಿ ಪೂಜಾ ಡಿಎಸ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ನಿಯಂತ್ರಕಗಳು ಹಾಗೂ ಜೈವಿಕ ಗೊಬ್ಬರಗಳ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ನೀವು ಇಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿಯಾಗಿ ಅಲ್ಲಿ ಎಷ್ಟು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ರ? ಮೇಡಮ್, ನಾನು ಜೈವಿಕ ಕೇಂದ್ರದಲ್ಲಿ 2 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಜೈವಿಕ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕಗಳ ಪ್ರಯೋಗಶಾಲೆಯಲ್ಲಿ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಸರ್. ಅಲ್ಲಿ ನಿಮ್ ಕೆಲಸ ಏನಿರುತ್ತೆ ಮೇಡಮ್? ಅಲ್ಲಿ ನಾವು ಮೊದಲನೇದಾಗಿ ನಮ್ಮ ಜೈವಿಕ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕಗಳ ಉತ್ಪಾದನಾ ಪ್ರಯೋಗಶಾಲೆಯಲ್ಲಿ ರೈತರಿಗೆ ಮಾಹಿತಿ ಕೊಡ್ತೀವಿ, ಹೇಗೆ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಬೇಕು, ಜೈವಿಕ ನಿಯಂತ್ರಕಗಳಿಂದ ಹೇಗೆ ನಮ್ಮ ಬೆಳೆಗಳಿಗೆ ಬಳಸಬೇಕು, ಇದು ಒಂದು ಮಾಹಿತಿ ಸರ್. ಹಾಗೆ ಬಂದು ಅವುಗಳ ಉತ್ಪಾದನೆ ಮಾಡಿ ರೈತರಿಗೆ ಇಲಾಖೆ ದರಗಳಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಈ ಜೈವಿಕ ಕೇಂದ್ರದ ಮಹತ್ವ ಏನಂತೀರಾ? ಈ ಜೈವಿಕ ಕೇಂದ್ರದ ಮಹತ್ವ ಅಂದ್ರೆ ನಮ್ಮ ತೋಟಗಾರಿಕಾ ಇಲಾಖೆಯಲ್ಲಿ ಎಕ್ಸ್ಟೆನ್ಷನ್ ಹೇಗೆ ಮುಖ್ಯವಾಗಿ ಕಾರ್ಯಭಾಗವಾಗಿದೆಯೋ ಹಾಗೆಯೇ ಜೈವಿಕ ಕೇಂದ್ರಗಳು ಕೂಡ ತುಂಬಾ ಮಹತ್ವವನ್ನು ಪಡೆದಿವೆ. ಹೇಗೆಂದ್ರೆ ರೈತರಿಗೆ ಕನಿಷ್ಠ ದರದಲ್ಲಿ ಗರಿಷ್ಠ ಪ್ರಮಾಣದ ಸೇವೆಗಳನ್ನ ಒದಗಿಸ್ತಕ್ಕಂಥದ್ದು. ಹೇಗೆ ಅಂದ್ರೆ ಮೊದಲನೇದಾಗಿ ಮಣ್ಣು ವಿಶ್ಲೇಷಣೆ, ಎಲೆ ವಿಶ್ಲೇಷಣೆ, ನೀರಿನ ವಿಶ್ಲೇಷಣೆಗಳನ್ನ ಮಾಡಿಬಿಟ್ಟು ಮಣ್ಣಿನ ಗುಣಧರ್ಮಗಳನ್ನ ರೈತರಿಗೆ ಅರಿಯೋ ರೀತಿ ಮಾಡ್ತಕ್ಕಂಥದ್ದು. ಹಾಗೆ ಅಂಗಾಂಶ ಕೃಷಿ ಬಾಳೆ ಅಂತ ಇದೆ, ಅದನ್ನ ಕಡಿಮೆ ಅಂದ್ರೆ ನಮ್ಮ ಇಲಾಖೆಯ ದರಗಳಲ್ಲಿ ರೈತರಿಗೆ ಅತಿ ಉತ್ತಮ ಗುಣಮಟ್ಟದ ಅಂಗಾಂಶ ಕೃಷಿಯ ಬಾಳೆಗಳನ್ನ ನಾವು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇರ್ತೇವೆ. ಹಾಗೆ ಇನ್ನು ಜೈವಿಕ ಗೊಬ್ಬರಗಳು ಬಂದ್ರೆ ನಮ್ಮ ಹೊರಗಡೆ ಮಾರುಕಟ್ಟೆ ದರಕ್ಕಿಂತ ತುಂಬಾ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಜೈವಿಕ ಗೊಬ್ಬರಗಳನ್ನ ಮತ್ತೆ ಜೈವಿಕ ನಿಯಂತ್ರಕಗಳನ್ನ ಉತ್ಪಾದನೆ ಮಾಡಿ ನಾವು ರೈತರಿಗೆ ಮಾಹಿತಿಯೊಂದಿಗೆ ನಾವು ಅದನ್ನ ಮಾರಾಟ ಮಾಡ್ತಾ ಇರ್ತೀವಿ ಸರ್. ಈ ತರ ನಮ್ಮ ಜೈವಿಕ ಕೇಂದ್ರಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 6 ಜೈವಿಕ ಕೇಂದ್ರಗಳಿದ್ದಾವೆ. ಎಲ್ಲೆಲ್ಲಿದ್ದಾವೆ? ಒಂದು ಬೆಂಗಳೂರಿನಲ್ಲಿ ಹುಳಿಮಾವು ಅಂತ ಹೇಳಿ ನಮ್ಮ ಎಲ್ಲಾ ಜೈವಿಕ ಕೇಂದ್ರಗಳನ್ನ ಕಾರ್ಯಭಾರನ ನೋಡ್ಕೊಳ್ತಕ್ಕಂಥದ್ದು ಹುಳಿಮಾವು ಜೈವಿಕ ಕೇಂದ್ರ ಮುಖ್ಯ ಹೆಡ್ ಆಫೀಸ್. ಹೌದು. ಆಮೇಲೆ ಬೆಳಗಾವಿ ಜೈವಿಕ ಕೇಂದ್ರ, ಜೈವಿಕ ಕೇಂದ್ರ ರಂಗಸಮುದ್ರ ಮೈಸೂರು, ಜೈವಿಕ ಕೇಂದ್ರ ತುಂಗಾ ಫಾರ್ಮ್ ಶಿವಮೊಗ್ಗ, ಜೈವಿಕ ಕೇಂದ್ರ ದಾವಣಗೆರೆ ಹಾಗೂ ಜೈವಿಕ ಕೇಂದ್ರ ಬೀದರ್ನಲ್ಲಿ ನಮ್ಮ 6 ಜೈವಿಕ ಕೇಂದ್ರಗಳಿದೆ. ಇದು ಅಲ್ಲದೇನೆ ಕೊಪ್ಪಳದಲ್ಲಿ ಮಣ್ಣು ಮತ್ತು ನೀರು ವಿಶ್ಲೇಷಣೆಗೆ ಅಲ್ಲೂ ಒಂದು ಪ್ರಯೋಗಶಾಲೆ ಇದೆ. ಮೇಡಮ್, ಈ ಜೈವಿಕ ನಿಯಂತ್ರಕಗಳು, ಈ ಜೈವಿಕ ಗೊಬ್ಬರಗಳು ಅಂತ ಅಂದ್ರೆ ಹಂಗಂದ್ರೆ ಏನು? ಜೈವಿಕ ನಿಯಂತ್ರಕ ಅಂದ್ರೆ ಜೈವಿಕವಾಗಿ ಇರ್ತಕ್ಕಂಥ ಅಂದ್ರೆ ನಮ್ಮ ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಕೃಷಿಗೆ ಬೆನಿಫಿಷಿಯಲ್. ಈಗ ನಮ್ಗೆ 2 ರೀತಿ ಆರ್ಗನಿಸಮ್ಸ್ ನಮ್ಮ ಮಣ್ಣಲ್ಲಿ ಇರ್ತವೆ, ಹಾನಿಕಾರಕ ಮತ್ತೆ ಸಹಾಯಕಾರಿ ಜೀವಾಣುಗಳು ಅಂತ. ಈ ಸಹಾಯಕಾರಿ ಅಂದ್ರೆ ಕೃಷಿಗೆ ಏನು ನಮ್ಮ ಸಹಾಯ ಮಾಡ್ತಕ್ಕಂತ ಜೀವಾಣುಗಳನ್ನ ಯಥೇಚ್ಛವಾಗಿ ನಾವು ಪ್ರಯೋಗಾಲಯದಲ್ಲಿ ಇವನ್ನ ಸಂಸ್ಕರಿಸಿ ಇವನ್ನ ಅಭಿವೃದ್ಧಿ ಮಾಡಿ ಅವುಗಳನ್ನ ಬಳಕೆ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಮಣ್ಣಿನ ಭೌತಿಕ ಗುಣ ಮತ್ತೆ ಏನು ಅತಿ ಹೆಚ್ಚು ರಾಸಾಯನಿಕಗಳ ಬಳಕೆಯಿಂದ ನಮ್ಮ ಮಣ್ಣಿನ ಆರೋಗ್ಯ ಹಾಳಾಗುತ್ತಲ್ಲ, ಅದನ್ನ ನಾವು ಇಲ್ಲಿ ಸಮತೋಲನ ಮಾಡಲಿಕ್ಕೆ ನಾವು ಜೈವಿಕ ಗೊಬ್ಬರಗಳು ಹಾಗೂ ಜೈವಿಕ ನಿಯಂತ್ರಕಗಳನ್ನ ಬಳಸ್ತೀವಿ. ಜೈವಿಕ ನಿಯಂತ್ರಕಗಳು ಅಂತ ಬಂತು ಅಂದ್ರೆ ಜೈವಿಕ ಮಣ್ಣಿನಲ್ಲಿ ಸಿಗ್ತಕ್ಕಂಥ ಏನು ಬ್ಯಾಕ್ಟೀರಿಯಾಸ್ ದುಂಡಾಣುಗಳು ಅಥವಾ ಶಿಲೀಂಧ್ರಗಳನ್ನು ಉಪಯುಕ್ತ ಶಿಲೀಂಧ್ರ ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನ ನಾವು ಬಳಸಿಕೊಂಡು ಪ್ರಯೋಗಾಲಯಗಳಲ್ಲಿ ಅಭಿವೃದ್ಧಿ ಮಾಡಿ ಕೆಲವೊಂದು ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನ ನಾಶ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಇವುಗಳನ್ನ ಜೈವಿಕ ನಿಯಂತ್ರಕಗಳು ಅಂತ ಕರಿತೀವಿ. ಉದಾಹರಣೆಗೆ ಜೈವಿಕ ನಿಯಂತ್ರಕಗಳು ಯಾವ್ದಪ್ಪ ಅಂದ್ರೆ ಟ್ರೈಕೋಡರ್ಮಾ ಮತ್ತೆ ಸೂಡೋಮೊನಾಸ್. ಈಗ ಜೈವಿಕ ಗೊಬ್ಬರಗಳು ಅಂದ್ರೆ ಇದೇ ರೀತಿ ನೈಸರ್ಗಿಕವಾಗಿ ಮಣ್ಣಿನಲ್ಲಿ ಸಿಗ್ತಕ್ಕಂಥ ಉಪಯುಕ್ತ ಜೀವಾಣುಗಳನ್ನ ನಾವು ಪ್ರಯೋಗಾಲಯದಲ್ಲಿ ವೃದ್ಧಿಪಡಿಸಿ ಇದನ್ನ ಮಣ್ಣಿಗೆ ನಾವು ಉಪಚಾರ ಮಾಡೋದ್ರಿಂದ ಮಣ್ಣಿನ ಭೌತಿಕ ಮತ್ತು ಜೈವಿಕ ಗುಣಗಳನ್ನ ಕಾಪಾಡೋದ್ರಲ್ಲಿ ಹಾಗೂ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸುವಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡತಕ್ಕಂಥವು ಜೈವಿಕ ಗೊಬ್ಬರಗಳು. ಜೈವಿಕ ಗೊಬ್ಬರಗಳು ಯಾವ್ದಾದಪ್ಪ ಅಂದ್ರೆ ಅಸ್ಟೋಬ್ಯಾಕ್ಟರ್, ಅಸೋಸ್ಪಿರುಲಮ್, ಮತ್ತೆ ಫಾಸ್ಫರಸ್ ಅವೈಲಬಲೈಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಮತ್ತೆ ವ್ಯಾಸ್ಕ್ಯುಲರ್ ಆರ್ಬಸ್ಕ್ಯುಲರ್ ಮೈಕೋರೈಸಾ, ಮತ್ತೆ ಅರ್ಕಾ ಮೈಕ್ರೋಬಿಲ್ ಕನ್ಸರ್ಷಿಯಾ ಅಂತ ಈ ರೀತಿ ಪ್ರಚಲಿತವಾಗಿರ್ತಕ್ಕಂಥ ಜೈವಿಕ ಗೊಬ್ಬರಗಳು. ಮೇಡಮ್, ಈ ಕೃಷಿಯಲ್ಲಿ ಟ್ರೈಕೋಡರ್ಮ, ಸೋಡಮನಸ್ ಇವನ್ನೆಲ್ಲ ಬಳಸ್ತಾರೆ. ಈ ಕೃಷಿಯಲ್ಲಿ ಟ್ರೈಕೋಡರ್ಮದ ಮಹತ್ವ ಏನಂತ ಹೇಳ್ತಾರೆ, ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕದಿಂದ ನಮಗೆ ಮುಕ್ತಿ ಬೇಕು ಅನ್ನೋದು ನಮ್ಮ ರೈತರಲ್ಲಿ ಒಂದು ಹೊಸ ಆಲೋಚನೆ ಶುರುವಾಗಿದೆ. ರಾಸಾಯನಿಕದಿಂದ ಅವರು ಸಾವಯವದ ಕಡೆಗೆ ಹೆಜ್ಜೆ ಇಡ್ತಾ ಇದ್ದಾರೆ. ಇಂಥ ಟೈಮಲ್ಲಿ ನಮಗೆ ಟ್ರೈಕೋಡರ್ಮ ಅಥವಾ ಜೈವಿಕ ಗೊಬ್ಬರ ಆಗಲಿ, ಜೈವಿಕ ನಿಯಂತ್ರಕ ಆಗಲಿ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ. ಹೇಗೆ ಅಂದರೆ, ಈಗ ನಾವು ಯಾವುದೋ ಒಂದು ರಾಸಾಯನಿಕನ ಬಳಸ್ತೀವಿ ಯಾವುದೋ ಒಂದು ರೋಗಗಳನ್ನ ನಿಯಂತ್ರಣ ಮಾಡೋದಕ್ಕೆ, ಆ ರಾಸಾಯನಿಕದ ಬದಲು ನಮಗೆ ಅಂಥದ್ದೇ ದಕ್ಷತೆ ಉಳ್ಳ ನೈಸರ್ಗಿಕವಾದ ಒಂದು ಜೀವಾಣು ಇದೆ ಅಂತಂದಾಗ, ಮತ್ತೆ ಅದರಿಂದ ಯಾವುದೇ ರೀತಿ ಅಪಾಯ ಇಲ್ಲದಾಗ ನಾವು ತುಂಬಾ ಸುಲಭವಾಗಿ ಅದನ್ನ ಬಳಸಬಹುದಾಗಿರುತ್ತೆ. ಈಗ ಅದೇ ರೀತಿ ಈಗ ಟ್ರೈಕೋಡರ್ಮ ಕೂಡ ಒಂದು ಏನು, ನಮ್ಮ ಶಿಲೀಂಧ್ರ ನಾಶಕಗಳಲ್ಲಿ ಒಂದು 60% ನಮ್ಮ ಟ್ರೈಕೋಡರ್ಮ ಸ್ಪೀಶೀಸ್ ನಾವು ಕಾಣಬಹುದು. ಈ ಟ್ರೈಕೋಡರ್ಮ ಏನ್ ಕೆಲಸ ಮಾಡುತ್ತೆ, ಟ್ರೈಕೋಡರ್ಮ ಇದು ಮಣ್ಣಲ್ಲೇ ಮಣ್ಣಿನ ಜನ್ಯವಾಗಿರ್ತಕ್ಕಂಥ ಶಿಲೀಂಧ್ರನೇ, ಇದೇನು ನಾವು ಪ್ರಯೋಗಾಲಯದಲ್ಲಿ ಉತ್ಪಾದನೆ ಆಗಿರಲ್ಲ, ಅಲ್ಲಿಂದನೇ ನಾವು ಅದನ್ನ ಐಸೋಲೇಟ್ ಮಾಡಿ ಪ್ರಯೋಗಾಲಯದಲ್ಲಿ ನಾವು ಅದನ್ನ ಸಂಖ್ಯೆನ ವೃದ್ಧಿಸ್ತೇವೆ. ಹೌದು, ಸಂಖ್ಯೆಯನ್ನ ವೃದ್ಧಿಸಿ ನಾವು ಇದನ್ನ ಬಳಸ್ತೇವೆ. ಇದು ಮೊದಲನೇದಾಗಿ ಏನ್ ಮಾಡುತ್ತೆ, ಮಣ್ಣು, ಬೀಜ ಹಾಗೂ ನೀರ್ಗಳಿಂದ ಬರ್ತಕ್ಕಂಥ ರೋಗಗಳ ವಿರುದ್ಧ ಹೋರಾಟಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಇದ್ರ ಕೆಲಸ ಬಂದು ಟ್ರೈಕೋಡರ್ಮ ಹೇಗೆ ಅಂದ್ರೆ, ಇದು ಒಂದು ಶಿಲೀಂಧ್ರವಾಗಿದ್ದು ಇದು ಮೈಸೀಲಿಯಲ್ ಗ್ರೋತ್ ಅಂದ್ರೆ ಒಂದಕ್ಕೊಂದು ಅಂಟ್ಕೊಂಡು ಮೈಸೀಲಿಯ ತರ ಬೆಳ್ಕೊಂಡು ನಮ್ಮ ಏನು ಗಿಡದ ಬೇರ್ಗಳ ಸುತ್ತ ರಕ್ಷಾ ಕವಚವಾಗಿ ನಿರ್ಮಾಣ ಆಗುತ್ತೆ. ಸೊ ಆ ಕವಚದಿಂದ ಒಳಗಡೆ ಯಾವುದೇ ರೀತಿಯ ಆರ್ಗನಿಸಂ ಹೋಗದೆ ರೀತಿ ಇದು ಪ್ರೊಟೆಕ್ಷನ್ ಮಾಡುತ್ತೆ. ಮತ್ತೆ ಇದೇನು ಅಂದ್ರೆ, ಆಂಟಿಬಾಡೀಸು, ಕಿಣ್ವಗಳು, ಎನ್ಝೈಮ್ಸ್ ಇದನ್ನ ರಿಲೀಸ್ ಮಾಡೋದ್ರಿಂದ ತುಂಬಾ ಆ ರೀತಿ ಅಂದ್ರೆ ಮೊದಲನೇದು ಪ್ರೊಟೆಕ್ಷನ್, ರೋಗಾಣುಗಳು ಬೇರಿನ ಮೂಲಕ ಗಿಡಕ್ಕೆ ಹೋಗದೆ ಇರೋ ತರ ಮಾಡುತ್ತೆ. ಎರಡನೇ ರೀತಿ ಸೆಕೆಂಡರಿ ಆಕ್ಟಿವಿಟಿ ಹೇಗೆ ಅಂದ್ರೆ, ಇದು ಒಂದು ಎನ್ಝೈಮ್ಸ್ ನ ಪ್ರೊಡಕ್ಷನ್ ಮಾಡೋದ್ರಿಂದ ಬೇರೆ ಆರ್ಗನಿಸಮ್ಸ್ ಮೇಲೆ ಇದು ಕಂಟ್ರೋಲ್ ಮಾಡಿ, ಆ ಆರ್ಗನಿಸಮ್ಸ್ ನ ಗ್ರೋತ್ ನ ಕಂಟ್ರೋಲ್ ಮಾಡಿ ಇದು ಬೆಳೀತಾ ಹೋಗುತ್ತೆ. ಹಾಗೇನೆ ಇದು ಎನ್ಝೈಮ್ಸ್ ಮತ್ತೆ ಆಂಟಿಬಯೋಟಿಕ್ಸ್ ವಸ್ತುಗಳು, ಕಿಣ್ವಗಳನ್ನ, ಡರ್ಮಿನ್ ಮತ್ತೆ ಟ್ರೈಕೋಡರ್ಮಿನ್, ಅಸಿಟಾಲ್ಡಿಹೈಡ್ ಮತ್ತೆ ಈ ರೀತಿಯ ಎನ್ಝೈಮ್ಸ್ ನ ಇದು ರಿಲೀಸ್ ಮಾಡೋದ್ರಿಂದ ಅನೇಕ ರೋಗ ಬರ್ತಕ್ಕಂತ ಜೀವಾಣುಗಳು ಏನಿರುತ್ತೆ ಅದು ಸಾಯುತ್ತೆ. ಇದು ಡಾಮಿನೇಟ್ ಆಗುತ್ತೆ ಟ್ರೈಕೋಡರ್ಮ ಅನ್ನೋದು. ಈಗ ಟ್ರೈಕೋಡರ್ಮ ನ ಸಾಕಷ್ಟು ನಾವು ರೈತರು ಬಿತ್ತಂತ ಸಂದರ್ಭದಲ್ಲಿ, ಶೇಂಗಾ ಬಿತ್ತಂತ ಸಂದರ್ಭದಲ್ಲಿ ಬೀಜೋಪಚಾರ ಮಾಡ್ತಾರೆ, ಇನ್ನು ಬೇರೆ ಬೇರೆ ಯಾವ್ಯಾವ ವಿಧಾನದಲ್ಲಿ ಇದನ್ನ ಬಳಸಿದ್ರೆ ಹೆಚ್ಚು ಅನುಕೂಲ ಅಂತೀರಾ? ಅದೇ, ಈ ಟ್ರೈಕೋಡರ್ಮನ ತುಂಬಾ ವಿಧಾನಗಳಲ್ಲಿ ಬಳಸಬಹುದು. ಮೊದಲನೇದಾಗಿ ಬೀಜೋಪಚಾರ, ಆಮೇಲೆ ಸಸಿಗಳ ಉಪಚಾರ, ನಾಟಿ ಮಾಡ್ತಕ್ಕಂಥ ಸಸಿಗಳಿಗೆ ಉಪಚರಿಸಿ ನಾವು ಫೀಲ್ಡ್ ಅಲ್ಲಿ ನಾಟಿ ಮಾಡ್ತಕ್ಕಂಥದ್ದು, ಮಣ್ಣಿಗೆ ನೇರ ಉಪಚಾರ ಅಥವಾ ಕೊಟ್ಟಿಗೆ ಗೊಬ್ಬರಗಳೊಂದಿಗೆ ಅದ ಅಥವಾ ರಾಸಾಯನಿಕ ಗೊಬ್ಬರ ಹೊರತಾಗಿ ಯಾವುದೇ ನೀವು ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರಗಳನ್ನ ಬಳಸಿದ್ರೆ ಅದನ್ನ ಜೊತೆ ಮಿಕ್ಸ್ ಮಾಡಿ ವೃದ್ಧಿ ಮಾಡಿ ಬಳಸಬಹುದು. ಹಾಗೆ ತೋಟಗಾರಿಕಾ ಬೆಳೆಗಳಿಗೆ ಪ್ರತಿ ವರ್ಷ ಕೆಲವೊಂದು ನಾವು ವರ್ಷಕ್ಕೊಮ್ಮೆ ಹೇಳ್ತೀವಿ, ವರ್ಷಕ್ಕೆ ಎರಡ್ ಸಲ ಬಳಸೋದ್ರಿಂದ ಇವುಗಳ ಸಂತತಿನ ನಾವು ಮಣ್ಣಲ್ಲಿ ಹೆಚ್ಚಿಸ್ತಾ ಹೋಗ್ಬೇಕಾಗುತ್ತೆ. ಮೊದಲು ಬೀಜೋಪಚಾರ ಅಂತಂದ್ರೆ ನಾವು ಬೀಜದಿಂದ ಬರ್ತಕ್ಕಂಥ, ಮಣ್ಣಿಂದ ಬರ್ತಕ್ಕಂಥ ರೋಗಗಳಿಗೆ ನಮ್ಗೆ ರೋಗಗಳ ವಿರುದ್ಧ ಇದು ಕೆಲಸ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಬೀಜ ಉಪಚಾರ ಹೇಗೆ ಅಂದ್ರೆ, ಒಂದು 5-10 grams ಟ್ರೈಕೋಡರ್ಮನ ನಾವು 1 kg ಬೀಜದವರೆಗೂ ಹಾಕಿ, ಮತ್ತೆ ಇದು ಹೇಗೆ ವೇರಿ ಆಗುತ್ತೆ ಅಂದ್ರೆ ಬೀಜಗಳ ಗಾತ್ರದ ಮೇಲೆ ಕೂಡ ವೇರಿ ಆಗುತ್ತೆ. ಅತಿ ಚಿಕ್ಕ ಬೀಜಗಳಿಗೆ ಆದ್ರೆ ನಾವು 5-10 grams 1 kg ಬೀಜಕ್ಕೆ, ಅದೇ ಶೇಂಗಾ ಈ ರೀತಿ ಆದ್ರೆ 1/2 kg ಅರ್ಧ ಕೆಜಿಯಷ್ಟು ಟ್ರೈಕೋಡರ್ಮ ನಾವು ಬೀಜಗಳನ್ನ ಉಪಚಾರ ಮಾಡಬೇಕಾಗುತ್ತೆ. ಸಸಿಗಳ ಉಪಚಾರ 200-500 grams ಅಷ್ಟು ಟ್ರೈಕೋಡರ್ಮ ಇದನ್ನ ನಾವು ಅಷ್ಟೇ ಪ್ರಮಾಣದ ಬೆಲ್ಲದ ನೀರಲ್ಲಿ ನಮ್ಗೆ ಇದು ಅಂಟ್ಕೋಬೇಕು. ಈಗ ಬೀಜಕ್ಕಾದ್ರೂ ಉಪಚಾರ ಮಾಡುವಾಗ ನಮ್ಗೆ ಒಂದು ಅಡ್ಹೆಸಿವ್ ಅಂತ ಬೇಕಾಗುತ್ತೆ, ಅನ್ನದ ಗಂಜಿ ಅಥವಾ ಬೆಲ್ಲದ ಪಾಕ, ಇದರ ಸಹಾಯದಿಂದ ನಾವು ಬೀಜ ಉಪಚಾರ ಮಾಡಬೇಕಾಗುತ್ತೆ. ತರಕಾರಿ ಸಸಿಗಳಿಗೆ 1 acre ಬೇಕಾಗ್ತಕ್ಕಂಥ ಸಸಿಗಳ ಉಪಚಾರ ಮಾಡಲು 200-500 grams ನಮ್ಗೆ ಟ್ರೈಕೋಡರ್ಮ ಸಾಕಾಗುತ್ತೆ. ಮಣ್ಣಿಗೆ ನೇರ ಉಪಚಾರ. ಈಗ ಮಣ್ಣಲ್ಲಿ ನಾವು ಫೀಲ್ಡ್ ಕ್ರಾಪ್ಸ್ ಯಾವ್ದಾದ್ರು ಬೆಳೀತಾ ಇದೀವಿ ಅಂತಂದಾಗ ನಾಟಿಗೂ ಮುಂಚೆ 2.5-3 kg ನಾವು ಫೀಲ್ಡ್ಗೆ ನಾವೇನು ಬೇಸಾಯ ಆದ್ಮೇಲೆ ನಾವು ಟ್ರೈಕೋಡರ್ಮ ಉಪಚಾರ ಮಾಡಬಹುದು. ಕೊಟ್ಟಿಗೆ ಗೊಬ್ಬರದ ಜೊತೆ ವೃದ್ಧಿಸಿ ಬೆಳೆಸೋದು ಹೇಗೆ ಅಂದ್ರೆ, ನಾವು ವರ್ಷಾನ್ಗಟ್ಲೆ ಕೊಟ್ಟಿಗೆ ಗೊಬ್ಬರನ ಕೂಡಿಟ್ಕೊಂಡು 2-3 ವರ್ಷಕ್ಕೊಂದ್ಸಲ ನಮ್ಮ ರೈತರು ಕೊಡ್ತಾರೆ ಗಿಡಗಳಿಗೆ. ಅವಾಗ ಏನಂದ್ರೆ ಇನ್ನು 15 ದಿನ ಅಥವಾ 1 ತಿಂಗಳು ನಾವು ಮುಂಚಿತವಾಗಿ ಆ ಕೊಟ್ಟಿಗೆ ಗೊಬ್ಬರದ ರಾಶಿಗಳಿಗೆ ಟ್ರೈಕೋಡರ್ಮನ ಮಿಕ್ಸ್ ಮಾಡ್ಬೇಕಾಗುತ್ತೆ. ಟ್ರೈಕೋಡರ್ಮನ ಮಿಕ್ಸ್ ಮಾಡ್ಬಿಟ್ಟು ಅಂದ್ರೆ 1 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ 2 kg ಟ್ರೈಕೋಡರ್ಮ ಅಂದ್ರೆ 500 kg ಕೊಟ್ಟಿಗೆ ಗೊಬ್ಬರಕ್ಕೆ 1 kg ನಮ್ಗೆ ಟ್ರೈಕೋಡರ್ಮ ಸಾಕಾಗುತ್ತೆ. ಇದನ್ನ ಚೆನ್ನಾಗಿ ಕಲಸಿ ಸ್ವಲ್ಪ ನೀರನ್ನ ಸೇರಿಸಿ ಆ ಕೊಟ್ಟಿಗೆ ಗೊಬ್ಬರಕ್ಕೆ ಗರಿಗಳಿಂದ ಅಥವಾ ಏನಾದ್ರೂ ನಮ್ಮ ಏನು ನೆರಳಿಗೆ ಉಪಯೋಗಿಸ್ತಕ್ಕಂತ ಪ್ರದೇಶದಲ್ಲಿ ನೆರಳು ಮಾಡಿಬಿಟ್ಟು ಪ್ರತಿದಿನ ತೇವಾಂಶ ಕಾಪಾಡ್ಬಿಟ್ಟು 10-15 ದಿನಕ್ಕೆ ನೀವು ಬಿಟ್ಟು ಕೊಟ್ರೆ ನೀವೇನು ಇದನ್ನ ದ್ವಿಗುಣಗೊಂಡಿರುತ್ತೆ ಜೀವಾಣುಗಳ ಸಂಖ್ಯೆ ಅಭಿವೃದ್ಧಿ. ಹೌದು, ಅವಾಗ ನೀವು ಇದನ್ನು ನೇರವಾಗಿ ಗಿಡಗಳಿಗೆ ಬಳಸೋದ್ರಿಂದ ಕೆಲಸದ ಶೀಘ್ರತೆ ಜಾಸ್ತಿ ಆಗುತ್ತೆ, ಬೇಗ ಕೆಲಸ ಶುರುವಾಗುತ್ತೆ ಮಣ್ಣಿನಲ್ಲಿ ಇದು ಗಿಡದ ಸುತ್ತ. ಅಂದ್ರೆ ನಮ್ಮ ಕೊಟ್ಟಿಗೆ ಗೊಬ್ಬರದಲ್ಲಿ ಇದನ್ನ ಬಳಸೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಹೌದು, ಅದು ಅಲ್ಲದೆ ಈಗ ಮತ್ತೆ ತೋಟಗಾರಿಕೆ ಬೆಳೆಗಳಿಗೆ ನಾವು ಅಡಿಕೆ, ತೆಂಗು, ಕಾಳುಮೆಣಸು, ಕಾಫಿ ಇತರೆ ಬೆಳೆಗಳಿಗೆ ವರ್ಷಕ್ಕೆ ಒಂದ್ ಸರಿ ಅಥವಾ ಕೆಲವು ಈಗ ನಮ್ಮ ಅಡಿಕೆಗಳಲ್ಲಿ ಆದ್ರೆ ಅಣಬೆ ರೋಗ, ತೆಂಗಿನಲ್ಲಿ ಅಣಬೆ ರೋಗ, ಕಾಂಡ ಸೋರು ರೋಗ ಅಂತ ಹೇಳ ಕಾಣುತ್ತೆ. ಇಂಥ ರೋಗಗಳಿಗೆ ಟ್ರೈಕೋಡರ್ಮ ತುಂಬಾ ರಾಮಬಾಣ ಅಂತ ಹೇಳ್ಬೋದು. ಇದನ್ನ ಹೇಗೆ ಅಂದ್ರೆ ನಮ್ಗೆ ಕೊಟ್ಟಿಗೆ ಗೊಬ್ಬರ ಹಾಕಕ್ ಆಗಲ್ಲ, ಪ್ರತಿ ವರ್ಷ ಆಗಲ್ಲ. ಈಗ ನಮ್ಮ ಬಯಲ್ಸೀಮೆ ಅಲ್ಲಾದ್ರೆ ಹಸುಗಳು ಜಾಸ್ತಿ ಇಟ್ಕೋತಾರೆ. ಈಗ ಅಡಿಕೆ ಇರೋ ಪ್ರದೇಶದಲ್ಲಿ ಮೇವಿನ ಕೊರತೆಯಿಂದ ನಮ್ಮಲ್ಲಿ ಜಾನುವಾರುಗಳನ್ನ ಯಾರು ಸಾಕ್ತಾ ಇಲ್ಲ. ಹಾಗಾಗಿ ಈಗ ನಾವ್ ಏನ್ ಮಾಡ್ಬೋದು ಅಂದ್ರೆ ನೀವು ಕಡಿಮೆ ಪ್ರಮಾಣದಲ್ಲಿ ಈಗ ಜೀವಾಮೃತ ಅಥವಾ ಪಂಚಗವ್ಯ, ಬೀಜಾಮೃತ ಈ ರೀತಿಯಾದ ತುಂಬಾ ವಿಧಾನಗಳು ನಮ್ಮ ಯೂನಿವರ್ಸಿಟಿಗಳಿಂದ ಡೆವಲಪ್ ಮಾಡಿದ್ದಾರೆ. ತುಂಬಾ ಕಡಿಮೆ ಪ್ರಮಾಣದ ಸಗಣಿ, ತುಂಬಾ ಕಡಿಮೆ ಪ್ರಮಾಣದ ಗಂಜಲ ಬಳಸ್ಕೊಂಡು ನಾವು ಇದನ್ನೆಲ್ಲ ತಯಾರಿಸಬಹುದಾಗಿರುತ್ತೆ. ಅದರಲ್ಲೂ ಕೂಡ ನಾವು ಟ್ರೈಕೋಡರ್ಮನ್ನ ಬಳಸ್ಬಿಟ್ಟು ನಾವು ಗಿಡಗಳಿಗೆ ಇಷ್ಟು ಒಂದು ಗಿಡಕ್ಕೆ 1 liter ಅಂತ ಡ್ರೆಂಚಿಂಗ್ ಮಾಡಬಹುದು, ಅಥವಾ ನಿಮ್ಮಲ್ಲಿ ವೆಂಚೂರು ಇದ್ರೆ ಡ್ರಿಪ್ ಮುಖಾಂತರ ಕೂಡ ಬಿಡಬಹುದು. ಡ್ರಿಪ್ ಮುಖಾಂತರ ಕೊಡಬಹುದು. ಇದ್ರೆ ಮೇಡಮ್ ಈ ಟ್ರೈಕೋಡರ್ಮನ್ನ ಯಾವ ರೀತಿ ಬಳಸಬೇಕು, ಬೀಜೋಪಚಾರದಲ್ಲಿ ಆಗಿರ್ಬೋದು, ಭೂಮಿ ಕೊಡದಾಗಿರ್ಬೋದು, ಕೊಟ್ಟಿಗೆ ಗೊಬ್ಬರದಲ್ಲಿ ಕೊಡದಾಗಿರ್ಬೋದು ಅಂತ ಹೇಳಿದ್ರೆ, ಇದು ಯಾವ್ಯಾವ ರೋಗದ ವಿರುದ್ಧ ಹೋರಾಡುತ್ತೆ ಇದನ್ನ ಟ್ರೈಕೋಡರ್ಮನ್ನ ಹೆಚ್ಚಾಗಿ ಬಳಸೋದ್ರಿಂದ ರೈತರು? ಅಂದ್ರೆ ಆಗ್ಲೇ ಹೇಳ್ದಂಗೆ ಮಣ್ಣಿಂದ ಬರ್ತಕ್ಕಂತ ಬೀಜದಿಂದ ಹರಡ್ತಕ್ಕಂತ ರೋಗಗಳು ಅಂದ್ರೆ ಮಣ್ಣು ಜನ್ಯ, ಬೀಜಜನ್ಯ ಅಂತ ಹೇಳ್ತೀವಿ ನಾವು. ಈ ತರತಕ್ಕಂತ ರೋಗಗಳನ್ನ ನಾವು ಹತೋಟಿ ಮಾಡಬಹುದು. ಉದಾಹರಣೆ ಅಂದ್ರೆ ಸ್ಕ್ಲಿರೋಷಿಯಂ, ರೈಸೋಕ್ಟೋನಿಯಾ, ಪಿಥಿಯಂ ಫೈಟೋಪ್ತೆರಾ ಅಂತ ಹೇಳಿ, ಹಾಗೂ ಫ್ಯುಸೇರಿಯಂ, ಮತ್ತೆ ಶೀಘ್ರ ಸೊರಗು ರೋಗ, ಕೊಳೆ ರೋಗಗಳು ಅಂತ ನಮ್ಮ ಆಲ್ಮೋಸ್ಟ್ ನಮ್ಮ ಎಲ್ಲಾ ಗಿಡಗಳಿಗೂ ತಗಲ್ತಕ್ಕಂತ ರೋಗಗಳು. ಇಂತಹ ರೋಗಗಳ ವಿರುದ್ಧ ಇದು ಟ್ರೈಕೋಡರ್ಮ ತುಂಬಾ ಉತ್ತಮವಾಗಿ ಕೆಲಸ ಮಾಡುತ್ತೆ. ಬಳಸಬೇಕು. ಈಗ ರೈತರಂದ್ರೆ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡ್ಬಿಡ್ತಾರೆ, ಇದನ್ನ ಬೆಳೆಗಳಿಗೆ ರೋಗಗಳನ್ನ ಕಂಟ್ರೋಲ್ ಮಾಡಕ್ಕೆ ಯಾವ ರೀತಿ ಬಳಸಬೇಕಂತ? ಈಗ ನಾವು ಫಸ್ಟ್ ಮುಖ್ಯವಾಗಿ ಇನ್ನೊಂದು ವಿಷಯ ನಾವು ಮುಂಚೆನೆ ಹೇಳ್ಬೇಕಿತ್ತು, ಇದು ರೋಗನ ನಿಯಂತ್ರಕ ಅಂದ್ರೆ ನಾವು ಹೇಗೆ ನಾವು ನಮ್ಗೆ ಆಂಟಿಬಾಡೀಸ್ ನಮ್ಮ ದೇಹದಲ್ಲಿ ಬರ್ಲಿ ಅಂತ ಲಸಿಕೆಗಳನ್ನ ತಗೋತೀವಿ, ಅದೇ ರೀತಿ ನಿಯಂತ್ರಕಗಳನ್ನ ಆ ರೋಗ ಇರ್ಲಿ ಬಿಡ್ಲಿ ನಾವು ಪ್ರತಿ ವರ್ಷ ಗಿಡಕ್ಕೆ ಕೊಡ್ತಾ ಹೋಗ್ಬೇಕು. ಹೌದು, ಇದು ನಮ್ಗೆ ರೋಗ ಬಂದಿದೆ ಅಂದ್ಮೇಲೆ ಕೆಲಸ ತುಂಬಾ ನಿಧಾನ ಆಗುತ್ತೆ. ಇದು ಹೇಗೆ ಅಂದ್ರೆ ನಮ್ಗೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಕೆಲವೊಂದು ಬೆಳೆಗಳಿಗೆ ಕೆಲವೊಂದು ರೋಗಗಳು ಬಂದೇ ಬರುತ್ತೆ ಅನ್ನೋದು ನಮ್ಗೆ ಅದು ಜಗತ್ ಪ್ರಸಿದ್ಧ ಇರುತ್ತೆ. ಯಾವ್ದೋ ಒಂದು ಅಡಿಕೆ ಅಂದ್ರೆ ಕೊಳೆ ರೋಗ, ಈಗ ಯಾವ್ದಾದ್ರು ಮೆಡಿಸಿನ್ ಬಳ್ಳಿ ಹಾಕಿದ್ರೆ ಡ್ಯಾಂಪಿಂಗ್ ಆಫ್ ಬರುತ್ತೆ, ಅದು ಕಾಮನ್ ನಾಟಿ ಆದ ತಕ್ಷಣ ಬರ್ತಕ್ಕಂಥ ರೋಗಗಳು. ಇವು ನಮ್ಗೆ ಏನು ಪ್ರತಿ ಬೆಳೆಯಲ್ಲೂ ಇರಸ್ಪೆಕ್ಟಿವ್ ಆಫ್ ಕ್ರಾಪ್ ಇಂಥ ಬೆಳೆಗೆ ಬರುತ್ತೆ ಅಂತಲ್ಲ, ಎಲ್ಲಾ ಬೆಳೆಗಳಿಗೂ ಬರ್ತದೆ. ಈ ತರ ಇದ್ದಾಗ ನಾವು ಪ್ರತಿ ವರ್ಷ ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ಜೈವಿಕ ನಿಯಂತ್ರಕಗಳನ್ನ ಬಳಸಬೇಕಾಗುತ್ತೆ. ಈಗ ನಾಟಿ ಮಾಡೋ ಸಮಯ, ಈಗ ಬೀಜೋಪಚಾರ, ಇಲ್ಲ ನಾವೇನು ಬೀಳ್ಬಿಟ್ಟಿದೀವಿ ಅಥವಾ ನಾವೇನು ಹಸರೆಲೆ ಗೊಬ್ಬರನ ನಾವು ಮಣ್ಣಿಗೆ ಸೇರಿಸ್ತಾ ಇದೀವಿ, ಈ ಸಮಯಗಳಲ್ಲಿ ಕೂಡ ನೀವು ಈ ಜೈವಿಕ ನಿಯಂತ್ರಕಗಳನ್ನ ಮಣ್ಣಿಗೆ ಸೇರಿಸಬೇಕು ಅಷ್ಟೇ. ಇವು ರೋಗ ಬಂದ ಮೇಲೆ ನಾವು ತಗೊಳತಕ್ಕಂತ ಕಾರ್ಯಕ್ರಮ ಅಲ್ಲ ಇದು. ಬರೋಕ್ಕಿಂತ ಮುಂಚೆ ನಾವು ಈಗ ಹೆಂಗೆ ಲಸಿಕೆ ಹಾಕಿಸ್ಕೊಂತೀವೋ, ಪೋಲಿಯೋ ಆಗಿರ್ಬೋದು, ಬೇರೆ ಬೇರೆ ಲಸಿಕೆಗಳು ಹೆಂಗ ಹಾಕಿಸ್ಕೊಂತೀವೋ ಹಾಗೆ ಇದನ್ನ ನಾವು ಮುಂಚೆನೆ ಬಳಸೋದ್ರಿಂದ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಒಂದು ಬೆಳೆಗಳಿಗೆ ರಕ್ಷಣೆ ಕೊಡುತ್ತೆ ಅಂತೀರಾ? ಹೌದು, ಮುಂಚೆ ರಾಸಾಯನಿಕಗಳು ಕಡಿಮೆ ಬಳಸ್ತಿದ್ದಾಗ ಇವು ಮಣ್ಣಿನಲ್ಲೇ ಯಥೇಚ್ಛವಾಗಿ ಇರ್ತಾ ಇತ್ತು. ಈಗ ರಾಸಾಯನಿಕಗಳು ಜಾಸ್ತಿ ಪ್ರಮಾಣ ಆಗಿರೋದ್ರಿಂದ ಅದೇ ಜೈವಿಕ ನಿಯಂತ್ರಕಗಳಾಗ್ಲಿ ಅಥವಾ ಜೀವಾಣುಗಳೇ ನಮ್ಮ ಮಣ್ಣಲ್ಲಿ ತುಂಬಾ ವಿರಳವಾಗಿ ಕಾಣ್ತಾ ಇದೆ. ಅದಕ್ಕಾಗಿ ನಾವು ಮಣ್ಣಿಗೆ ಸೇರಿಸಬೇಕಾಗುತ್ತೆ ಅಷ್ಟೇ. ಮೇಡಮ್, ಈ ಟ್ರೈಕೋಡರ್ಮದಷ್ಟೇ ಇನ್ನೊಂದು ಸೂಡೋಮೋನಸ್ ಅಂತ ಕೇಳ್ತಾ ಇರ್ತೀವಿ ಆಗಿಂದಾಗಲೇ, ಈ ಸೂಡೋಮೋನಸ್ ಮಹತ್ವ ಏನಂತ ಹೇಳ್ತೀರಾ? ಇದು ಸಹ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ? ಇಷ್ಟೊತ್ತು ನಾವು ಟ್ರೈಕೋಡರ್ಮಾ ಬಗ್ಗೆ ಮಾತಾಡೋದಲ್ಲ, ಅದು ಶಿಲೀಂಧ್ರಗಳಿಗೆ ಗುಂಪಿಗೆ ಸೇರಿದ್ದು ಸರ್. ಅದರ ಶಿಲೀಂಧ್ರ ನಾಶಕವಾಗಿ ಅದು ಕೆಲಸ ಮಾಡ್ತದೆ. ಈಗ ಸೂಡೋಮೋನಸ್ ಅನ್ನೋದು ದುಂಡಾಣು ನಾಶಕ ಅಂತ ಹೇಳ್ತೀವಿ. ಇದು ಒಂದು ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋ ಬ್ಯಾಕ್ಟರ್ ಗುಂಪಿಗೆ ಸೇರಿರುತ್ತೆ. ಇದು ಏನು, ನಾವು ಬರೀ ನಮ್ಮ ಜೀವಿಗಳ ಜೈವಿಕ ನಿಯಂತ್ರಕವಾಗಿ ಕೆಲಸ ಮಾಡದೆ ಕೆಲವೊಂದು ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಅಲಭ್ಯ ರೀತಿಯಿಂದ ಲಭ್ಯ ರೀತಿಗೆ ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸನು ಸೂಡೋಮೋನಸ್ ಮಾಡುತ್ತೆ. ಹೇಗೆ ನಾವು ಪ್ರತಿ ವರ್ಷ ಟ್ರೈಕೋಡರ್ಮನ ಬಳಸಿ ಅಂತ ಶಿಫಾರಸು ಮಾಡ್ತೀವೋ, ಸೂಡೋಮೋನಸ್ನು ಅಷ್ಟೇ ಅದೇ ಪ್ರಮಾಣದಲ್ಲಿ ಬಳಸ್ತಾ ಹೋದರೆ ನಿಮ್ಮಲ್ಲಿ ದುಂಡಾಣು ಅಂದರೆ ಹೇಗೆ ನಾವು ಇದು ಕೂಡ ಅಷ್ಟೇ ಸೆಕೆಂಡರಿ ಮೆಟಾಬೋಲೈಟ್ಸ್ ಇದ್ರ ಪ್ರೊಡ್ಯೂಸ್ ಮಾಡುತ್ತೆ, ಸಿಡೋರೋಫೋರ್ಸ್ ಅಂತ ಹೇಳಿ ಆಂಟಿಬಾಡೀಸ್ ಎನ್ಝೈಮ್ಸ್ ಇದೇ ರೀತಿ ಪ್ರೊಡಕ್ಷನ್ ಮಾಡಿ ಇದು ವ್ಯಾಸ್ಕ್ಯುಲರ್ ಸಿಸ್ಟಮ್ ನಮ್ಮ ಏನು ಬೇರುಗಳ ಒಳಗಡೆ ಏನು ವ್ಯಾಸ್ಕ್ಯುಲರ್ ಸಿಸ್ಟಮ್ ಇರುತ್ತೆ ಅಲ್ಲಿ ಕೂಡ ಅಭಿವೃದ್ಧಿ ಹೊಂದಿ ರೋಗಗಳು ಬೇರೊಳಗಡೆ ನುಗ್ಗದ ಹಾಗೆ ಕಾರ್ಯನಿರ್ವಹಣೆ ಮಾಡುತ್ತೆ. ಇದರ ಜೊತೆಗೆ ಇದು ಅಲಭ್ಯ ಪೋಷಕಾಂಶಗಳನ್ನ ಲಭ್ಯ ರೀತಿಗೆ ಕನ್ವರ್ಟ್ ಮಾಡಿ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು ಗಿಡಕ್ಕೆ ಈಸಿಯಾಗಿ ಒದಗೋ ತರ ಮಾಡುತ್ತೆ. ಇದು ಸೊರಗು ರೋಗ, ಕಜ್ಜಿ ರೋಗ, ಚಿಬ್ಬು ರೋಗ ಅಂತ ಏನು ನಾವು ಹಣ್ಣಿನ ಗಿಡಗಳಲ್ಲಿ ಕಾಣ್ತೀವಿ ಇದಕ್ಕೆ ತುಂಬಾ ಪರಿಣಾಮಕಾರಿಯಾಗಿ ಸೂಡೋಮೋನಸ್ ಕೆಲಸ ಮಾಡುತ್ತೆ ಸರ್. ಇದು ಕೂಡ ಅಷ್ಟೇ, ನಾವೇನು ಬೀಜೋಪಚಾರ ಮಾಡಬಹುದು, ಮಣ್ಣಿಗೆ ಉಪಚಾರ, ಕೊಟ್ಟಿಗೆ ಗೊಬ್ಬರದ ಜೊತೆ ಉಪಚಾರ, ಸೇಮ್ ನಾವು ಹೇಗೆ ನಾವು ಶಿಲೀಂಧ್ರ ಟ್ರೈಕೋಡರ್ಮದ ಉಪಚಾರ ಮಾಡ್ತೀವಿ ಅದೇ ರೀತಿ ಕೂಡ ಸೂಡೋಮೋನಸ್ ನ ಉಪಚಾರ ಮಾಡಬಹುದು ಸರ್. ನಿಮ್ಮ ಈ ಜೈವಿಕ ಕೇಂದ್ರದಲ್ಲಿ ಟ್ರೈಕೋಡರ್ಮ ಸೂಡೋಮೋನಸ್ ಎರಡೇನಾ, ಇನ್ನು ಬೇರೆ ಬೇರೆ ಆತರ ಒಂದು ಜೈವಿಕ ನಿಯಂತ್ರಕಗಳಲ್ಲಿ ಸರ್ ಟ್ರೈಕೋಡರ್ಮ ಸೂಡೋಮೋನಸ್ ಎರಡೇ ಸರ್. ಅದು ಕೂಡ ನಮ್ಗೆ ಘನ ರೂಪದಲ್ಲಿ ಸಿಗುತ್ತೆ, ಪೌಡರ್ ಫಾರ್ಮ್ ಅಲ್ಲಿ ಸಿಗುತ್ತೆ ಸರ್. ರೈತರು ಬಳಸ್ತಾರ ಮೇಡಮ್ ಚೆನ್ನಾಗಿ ಇತ್ತೀಚೆಗೆ? ಹೌದು, ಜೈವಿಕ ನಿಯಂತ್ರಕಗಳು ನಮ್ಮ ಅಡಿಕೆಯಲ್ಲಿ ಅಣಬೆ ರೋಗ ತುಂಬಾ ಕಾಣಿಸ್ಕೊಳ್ತು ಅಂತ ಅಂದಾಗ ಇದು 2010-11 ನಮ್ಮ ಟ್ರೈಕೋಡರ್ಮ ಸೂಡೋಮೋನಸ್ ಗಳು ರೈತರಿಗೆ ಪರಿಚಯ ಇದೆ. ಆದ್ರೆ ರೈತರು ಏನು ಯಾರು ಬಳಸ್ತಾರೆ ಅವರು ಮಾತ್ರ ನಿಯಮಿತವಾಗಿ ಬಳಸ್ತಾ ಇದ್ದಾರೆ. ಇನ್ನು ಇದು ಅತಿ ಹೆಚ್ಚು ಜನರ ಕಿವಿ ಮುಟ್ಟಬೇಕು, ಇದು ಇದರ ಉಪಯೋಗಗಳು ರೈತರಿಗೆ ಗೊತ್ತಾಗಬೇಕು, ಯಾವ್ಯಾವ ಬೆಳೆಯಲ್ಲಿ ಏನೇನು. ಈಗ ನಾವು ಬರೀ ರೋಗ ನಿಯಂತ್ರಕ ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಆರೋಗ್ಯನ ಕಾಪಾಡುವಲ್ಲಿ ಇವು ತುಂಬಾ ಮುಖ್ಯವಾದ ಕಾರ್ಯನಿರ್ವಹಿಸ್ತವೆ ಸರ್. ಹಾಗೇನೆ ಈಗ ನಮ್ಮ ಜೈವಿಕ ನಿಯಂತ್ರಕಗಳದ್ದು ಜೈವಿಕ ಗೊಬ್ಬರಗಳು ಕೂಡ ನಮ್ಮ ಬಯೋಸೆಂಟರ್ ಅಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದೀವಿ ಸರ್. ಅಸ್ಟ್ರೋಬ್ಯಾಕ್ಟರ್ ಅಂತ ಸಿಗುತ್ತೆ, ಬಯೋಮಿಕ್ಸ್ ಅಂತ ಇದೆ, ದ್ರವರೂಪದ ಜೈವಿಕ ಗೊಬ್ಬರ, ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷಿಯಂ ಎಎಂಸಿ ಅಂತ ಏನು ನಾವು ಇದು ಜಗಜಾಹಿರು ಎಎಂಸಿ ಅಂದ್ರೆ ಎಲ್ಲಾ ರೈತರಿಗೂ ಗೊತ್ತಿರುತ್ತೆ. ಇವೆಲ್ಲ ಕೂಡ ಇಷ್ಟು ಪ್ರಾಡಕ್ಟ್ಸ್ ನಮ್ಮಲ್ಲಿ ಸಿಗುತ್ತೆ. ಮೇಡಮ್, ಈಗ ಎಎಂಸಿ ಅಂದ್ರೆ ಈ ದ್ರವರೂಪದ ಜೈವಿಕ ಗೊಬ್ಬರಗಳು ಅಂತ ಹೇಳಿದ್ರೆ ಅದರ ಬಗ್ಗೆ ಹೇಳಿ ಮೇಡಮ್. ಸರ್, ಇದು ಐಸಿಆರ್ ಐಎಚ್ಆರ್ ಕೊಲಾಬರೇಷನ್ ಅಲ್ಲಿ ಡೆವಲಪ್ ಮಾಡಿರ್ತಕ್ಕಂತ ಒಂದು ಟೆಕ್ನಾಲಜಿ ಸರ್, ದ್ರವರೂಪದ ಜೈವಿಕ ಸಮ್ಮಿಶ್ರಣ ಅಂತ ನಾವು ಟ್ರೇಡ್ ನೇಮ್ ಇಟ್ಕೊಂಡು ಮಾರಾಟ ಮಾಡ್ತಾ ಇದೀವಿ. ಇದನ್ನ ಅರ್ಕ ಮೈಕ್ರೋಬೆಲ್ ಕನ್ಸರ್ಷಿಯಂ ಅಂತಾನು ಕರಿತೀವಿ. ಇದು ನಮ್ಮ ಘನ ರೂಪದಲ್ಲಿ ಕೂಡ ಸಿಗುತ್ತೆ, ದ್ರವ ರೂಪದಲ್ಲಿ ಕೂಡ ನಮ್ಮ ಜೈವಿಕ ಕೇಂದ್ರದಲ್ಲಿ ಸಿಗುತ್ತೆ. ಅರ್ಕ ಮೈಕ್ರೋಬೆಲ್ ಕನ್ಸರ್ಷಿಯಂ ಅನ್ನೋದು ಇದರಲ್ಲಿ 3 ಬ್ಯಾಕ್ಟೀರಿಯಾಸ್ ಇರುತ್ತೆ. 3 ಬ್ಯಾಕ್ಟೀರಿಯಾಸ್ ಅಂದ್ರೆ ನೈಟ್ರೋಜನ್ ಫಿಕ್ಸಿಂಗ್, ಫಾಸ್ಫರಸ್ ಸಾಲ್ಯುಬಲೈಸಿಂಗ್, ಪೊಟ್ಯಾಶ್ ಮೊಬಿಲೈಸಿಂಗ್. ಇಂತಹ ಬ್ಯಾಕ್ಟೀರಿಯಾಗಳನ್ನ ಒಂದು ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ತಯಾರಿಸಿರ್ತಕ್ಕಂಥದ್ದೇ ಅರ್ಕ ಮೈಕ್ರೋಬೆಲ್ ಕನ್ಸರ್ಷಿಯಾ ಅಂತ ಹೇಳ್ತೀವಿ. ಇದ್ರದ್ದು ಇದು ತುಂಬಾ ಹೇಗೆ ಅಂದ್ರೆ 3 ಆರ್ಗನಿಸಮ್ ನಮ್ಗೆ ಒಂದೇ ಬಾಟ್ಲ್ ಅಲ್ಲಿ ಸಿಗುತ್ತೆ. ಅಂದ್ರೆ ನೈಟ್ರೋಜನ್ ಫಿಕ್ಸಿಂಗ್ ಇರ್ಬೋದು, ಪೊಟ್ಯಾಶ್ ಮೊಬಿಲೈಸಿಂಗ್ ಇರ್ಬೋದು, ಅಥವಾ ಫಾಸ್ಫರಸ್ ಸಾಲ್ಯುಬಲೈಸಿಂಗ್. ಇಷ್ಟು ಬ್ಯಾಕ್ಟೀರಿಯಾಸ್ ನಮ್ಗೆ ಒಂದೇ ಮಿಶ್ರಣದಲ್ಲಿ ಸಿಗೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಎನ್ ಪಿ ಕೆ ಇವುಗಳ ಅಲಭ್ಯ ರೀತಿಯಲ್ಲಿ ಇರ್ತಕ್ಕಂಥದ್ದು ಲಭ್ಯ ರೀತಿಯಲ್ಲಿ ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸ ನಮ್ ಈ ಸೂಕ್ಷ್ಮಾಣುಜೀವಿಗಳು ಮಾಡ್ತದೆ. ಇದನ್ನ ಹೇಗೆ ಬಳಸಬೇಕು ಅಂದ್ರೆ ಇದು ಜಸ್ಟ್ ನಾವು ನಮ್ಗೆ ಯಾವುದೇ ರೀತಿಯ ಕೊಟ್ಟಿಗೆ ಗೊಬ್ಬರಗಳಲ್ಲಿ ಜೊತೆ ಬಳಸಬಹುದು, ಬೀಜೋಪಚಾರದಲ್ಲಿ ಬಳಸಬಹುದು, ಅಥವಾ ಬರೀ ನೀರ್ ಜೊತೆ ಮಿಶ್ರಣ ಮಾಡಿ ಇಂತಿಷ್ಟು ಪ್ರಮಾಣದಲ್ಲಿ ಅಂತ ಮಿಶ್ರಣ ಮಾಡಿ ಗಿಡದ ಸುತ್ತ ಬುಡಕ್ಕೆ ಡ್ರೆಂಚಿಂಗ್ ಮಾಡಬಹುದು. ಬೀಜೋಪಚಾರ ಮಾಡಬೇಕು ಅಂದ್ರೆ 100-200 ಗ್ರಾಮ್ ತರಕಾರಿ ಬೀಜಗಳನ್ನ ಉಪಚರಿಸಲು ನಮ್ಗೆ ಬರೀ 10-20 ml ಅಷ್ಟು ಅರ್ಕ ಸೂಕ್ಷ್ಮಾಣುಜೀವಿಗಳ ಸಮ್ಮಿಶ್ರಣ ಬೇಕಾಗುತ್ತೆ. ಅದೇ ಇದು ನನಗೆ ಹೇಗೆ ಅಂದ್ರೆ ಅನ್ನದ ಗಂಜಿ ಅಥವಾ ಬೆಲ್ಲದ ನೀರಿನೊಡನೆ ಮಿಶ್ರಣ ಮಾಡಿ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ. ಈಗ ಕೋಕೋಪೀಟ್ ಅಂತ ನಾವು ಅರ್ಕ ಮೈಕ್ರೋಬಿಲ್ ಕನ್ಸರ್ಷಿಯಂ ಎನ್ರಿಚ್ಡ್ ಕೋಕೋಪೀಟ್ ಅಂತ ನಾವು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಅದೇ ರೀತಿ ನಿಮ್ಮಲ್ಲೇ ಕಾಯಿನಾರು ಇತ್ತು ಅಂದ್ರೆ ಆ ಕಾಯಿನಾರಿಗೆ ಉಪಚಾರ ಮಾಡಿ ಅದನ್ನ ಅಂದ್ರೆ ಅದು ಹೇಗೆ ಯಾಕೆ ಉಪಚಾರ ಮಾಡಬೇಕು ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಬೇಗ ಸೇರೋ ತರ, ಮಣ್ಣಿಗೆ ಸೇರೋ ತರ ಆಗ್ಲಿ ಅಂತ ಹೇಳಿ ನಾವು ಕಾಯಿನಾರಿಗೆ ಉಪಚಾರ ಮಾಡಬೇಕಾಗುತ್ತೆ. 20 ml ನ ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷಿಯಂನ 1 ಲೀಟರ್ ನೀರಿಗೆ ಬೆರೆಸಿ ನಾವು ಕಾಯಿನಾರಿಗೆ ಉಪಚರಿಸಬೇಕಾಗತ್ತೆ. ಅಂದ್ರೆ ಅದನ್ನ ನೆನೆಸಬೇಕಾಗತ್ತೆ ಕಾಯಿನಾರನ್ನ. ಈ ರೀತಿ ತೆಂಗಿನ ಕಾಯಿನಾರಿಗೆ ಉಪಚಾರ ಮಾಡಬಹುದು. ಮಣ್ಣಿಗೆ ಅಂದ್ರೆ ಈಗ ನಾಟಿ ಮಾಡಿರ್ತೀವಿ ಯಾವ್ದೋ ಒಂದು ಬೆಳೆನ, ತರಕಾರಿ ಬೆಳೆಗಳನ್ನ, ಆ ಬೆಳೆಗಳಿಗೆ ನಾಟಿಯಾಗಿ 10ನೇ ದಿನ ನಾವು 1 ಲೀಟರ್ ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷಿಯನ್ನ 100 ಲೀಟರ್ ನೀರಿಗೆ ಮಿಶ್ರಣ ಮಾಡಿ 10ನೇ ದಿನದಿಂದ ನೀವು 15ನೇ ದಿನದೊಳಗೆ ನೀವು ಗಿಡಗಳಿಗೆ, ನಾಟಿ ಮಾಡಿರ್ತಕ್ಕಂಥ ಗಿಡಗಳ ಬುಡ ನೆನೆಯೋ ತರ ಕೊಡಬೇಕಾಗತ್ತೆ ಸರ್. ಆಮೇಲೆ ಬೆಳೆಗಳಿಗೆ ಉಪಚಾರ ಮಾಡೋದು ಬಹುವಾರ್ಷಿಕ ಬೆಳೆಗಳಲ್ಲಿ ಅತಿ ಮುಖ್ಯವಾಗಿ ಅಂದ್ರೆ 1 ಲೀಟರ್ ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷಿಯನ್ನ 100 ಲೀಟರ್ ನೀರ್ ಜೊತೆ ಮಿಕ್ಸ್ ಮಾಡಿ ಗಿಡಗಳ ಬುಡ ನೆನೆಯೋ ರೀತಿ ಕೊಡಬೇಕು. ಈಗ ಬಹುವಾರ್ಷಿಕ ಬೆಳೆಗಳಂದ್ರೆ 1 ವರ್ಷದಿಂದ ನಮ್ಗೆ 30-50 ವರ್ಷದವರೆಗೂ ಇರುತ್ತೆ. ಅದು ಬೇರುಗಳ ರೇಡಿಯಸ್ ಗೆ ಅನುಗುಣವಾಗಿ ನಾವು ಅಂದ್ರೆ ಆಕ್ಟಿವ್ ರೂಟ್ಸ್ ಎಲ್ಲೆಲ್ಲಿರುತ್ತೋ ಅಲ್ಲಿ ಕೊಟ್ರೆ ಇದ್ರಗಳ ಕೆಲಸ ಚೆನ್ನಾಗಿ ಆಗುತ್ತೆ. ಕೊಡೋದ್ರಿಂದ ಏನ್ ಅನುಕೂಲ ಅಂತೀರಾ ಮೇಡಮ್? ಅನುಕೂಲ ಅಂದ್ರೆ ನಂಗೆ ಫಸ್ಟ್ ಸೀಡ್ ಟ್ರೀಟ್ಮೆಂಟ್ ಮಾಡಿದಾಗ ಬೀಜ ಬೇಗ ಮೊಳಕೆ ಬರೋ ತರ ಆಗುತ್ತೆ. ನೀವು ಸಸ್ಯಕ್ಕೆ ನಾಟಿ ಮಾಡೋ ಮುಂಚೆ ಟ್ರೀಟ್ ಮಾಡಿದ್ರೆ ಅದು ಬೇರ್ಗಳು ಚೆನ್ನಾಗಿ ಆಗ್ಬಿಟ್ಟು ಬೇರ್ಗಳು ಬೇಗ, ಹೊಸ ಬೇರ್ಗಳು ಬೆಳವಣಿಗೆ ಬೇಗ ಆಗ್ಬಿಟ್ಟು ಸಸ್ಯದ ಸದೃಢತೆನ ಹೆಚ್ಚಿಸುತ್ತದೆ. ಮತ್ತೆ ಈಗ ನೀವು ಆಗ್ಲೇ ನಾವು ಮಣ್ಣಿನಲ್ಲಿರ್ತಕ್ಕಂತ ಅಲಭ್ಯ ಪೋಷಕಾಂಶಗಳನ್ನ ಲಭ್ಯ ಅಂದ್ರೆ ನಾವು ಯಾವ್ದೋ ಒಂದು ಗಿಡಗಳಿಗೆ ಗೊಬ್ಬರ ಕೊಟ್ಟಿರ್ತೀವಿ, ಪ್ರತಿ ವರ್ಷ ನಾವು ಗೊಬ್ಬರ ಕೊಡ್ತಾನೆ ಹೋಗಿರ್ತೀವಿ, ಆದ್ರೆ ಅದು 100% ಕೂಡ ಗಿಡ ತಗೊಳ್ಳಲ್ಲ. ಇಂತಿಷ್ಟೇ ಪ್ರಮಾಣ ಮಣ್ಣಲ್ಲಿ ಹಾಗೆ ಉಳ್ಕೊಂಡಿರುತ್ತೆ, ಅದು ಅಲಭ್ಯ ರೀತಿಯಲ್ಲಿರುತ್ತೆ. ಅದನ್ನು ಸಹ ಲಭ್ಯ ಪೋಷಕಾಂಶಗಳಾಗಿ ಕನ್ವರ್ಟ್ ಮಾಡಿ ನಿಮಗೆ ಅಪ್ಟೇಕ್ ಮಾಡಕ್ಕೆ ಪ್ಲಾಂಟ್ ಗೆ ಹೆಲ್ಪ್ ಮಾಡುತ್ತೆ. ಇದರಿಂದ 25% ಅಷ್ಟು ನಾವು ಸಾರಜನಕ ಇರತಕ್ಕಂತ ಗೊಬ್ಬರನ ಕಡಿಮೆ ಮಾಡಬಹುದು. ಹೌದು, ಇದರಲ್ಲಿ 3 ಏನು ಜೀವಾಣುಗಳಿದೆ, ಇವು ಜೈವಿಕ ಗೊಬ್ಬರಗಳಾಗಿ ಕೂಡ ಕಾರ್ಯನಿರ್ವಹಿಸುತ್ತೆ. ಕೆಲವೊಂದು ಬೀಜ ಅಥವಾ ಮಣ್ಣಿನಿಂದ ಬರ್ತಕ್ಕಂತ ರೋಗಗಳ ವಿರುದ್ಧ ಕೂಡ ಹೋರಾಡಿ ಜೈವಿಕ ನಿಯಂತ್ರಕವಾಗಿ ಕೂಡ ಕೆಲಸ ಮಾಡುತ್ತೆ. ಇದು ತರಕಾರಿಯಲ್ಲಿ ನಾವು ನಿಯಮಿತವಾಗಿ ಬಳಸೋದ್ರಿಂದ ನೀವು 10-16% ಅಷ್ಟು ಇಳುವರಿನ ಹೆಚ್ಚು ಮಾಡ್ಕೋಬಹುದು. ಮೇಡಮ್, ಆಗಿದ್ರೆ ಈ ಜೈವಿಕ ನಿಯಂತ್ರಕಗಳು ಅಥವಾ ಜೈವಿಕ ಗೊಬ್ಬರಗಳನ್ನ ಯಾವ ರೀತಿ ಬಳಸಬೇಕು? ಈಗ ರಾಸಾಯನಿಕ ಗೊಬ್ಬರದ ಜೊತೆಗೆ ಬಳಸಬೇಕಾ ಅಥವಾ ರಾಸಾಯನಿಕ ಗೊಬ್ಬರ ಜೊತೆ ಬಳಸಬಾರ್ದ? ಇದರಿಂದ ಯಾವ ರೀತಿ ಬಳಸಿದ್ರೆ ನಮ್ಮ ರೈತರಿಗೆ ಅನುಕೂಲ ಅಂತೀರಾ? ಸರ್, ಹೆಸರಲ್ಲೇ ಇರೋದ್ರಿಂದ ಜೈವಿಕ ಗೊಬ್ಬರ ಅಂದ್ರೆ ಜೀವಾಣುಗಳು ಇರ್ತಕ್ಕಂತ ಗೊಬ್ಬರ ಇದು. ನೀವು ಜೈವಿಕ ಗೊಬ್ಬರ ಅಥವಾ ಜೈವಿಕ ನಿಯಂತ್ರಕಗಳನ್ನ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಜೀವಾಮೃತ ಈ ರೀತಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಥವಾ ಬಯೋ ಫರ್ಟಿಲೈಸರ್ಸ್ಗಳ ಜೊತೆ ನೀವು ಬಳಸಬಹುದು ಸರ್. ಆದ್ರೆ ರಾಸಾಯನಿಕ ಗೊಬ್ಬರದ ಜೊತೆ ಖಂಡಿತವಾಗೂ ಬಳಸೋ ಹಾಗಿಲ್ಲ, ಮತ್ತೆ ಅವುಗಳ ಜೊತೆ ನೀವು ಶೇಖರಣೆ ಕೂಡ ಮಾಡೋ ಹಾಗಿಲ್ಲ. ಇವುಗಳನ್ನ ತಂಪಾದ ಕೊಠಡಿಯಲ್ಲಿ ಕೀಟನಾಶಕಗಳು ಅಥವಾ ರಸಗೊಬ್ಬರಗಳಿಂದ ದೂರನೇ ಇಟ್ಟು ನಾವು ಸಂಗ್ರಹ ಮಾಡಬೇಕಾಗುತ್ತೆ. ಮತ್ತೆ ಬಿಸಿಲು ಬೀಳ್ದಂಗೆ ತಂಪಾದ ಪ್ರದೇಶದಲ್ಲಿ ಇಟ್ಟಿರಬೇಕು. ನೀವು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಿದೀರಾ ಅಂತಂದ್ರೆ ಇಂತಿಷ್ಟು ಪ್ರಮಾಣ, ಒಂದು 40-45 ದಿನಗಳ ನಂತರ ನೀವು ಬಳಕೆ ಮಾಡಿದ್ರೆ ಇದರದ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ ಸರ್. ಅಂದ್ರೆ ಗಿಡಗಳಿಗೆ ಏನು ಒದಗಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಒದಗಿಸೋದು, ಹಾಗೆ ಕೆಲವೊಂದು ಹಾರ್ಮ್ಫುಲ್ ಜೀವಾಣುಗಳನ್ನ ನಿಯಂತ್ರಿಸಿ ಇವುಗಳ ಕೆಲಸ ನಿರ್ವಹಿಸುತ್ತವೆ ಸರ್. ಈ ಜೈವಿಕ ಗೊಬ್ಬರಗಳಾಗಿರ್ಬೋದು, ಜೈವಿಕ ನಿಯಂತ್ರಕಗಳನ್ನ ನಮ್ಮ ರೈತರು ನಿಮ್ಮ ಹತ್ರ ಬಂದು ತಗೊಂಡೋಗ್ಬಿಡ್ತಾರೆ, ಈ ವರ್ಷ ತಗೊಂಡೋಗಿ ಮುಂದ್ ವರ್ಷಕ್ಕೆ ಬಳಸ್ತಾರೆ, ಅದಕ್ಕೇನಾದ್ರೂ ಎಕ್ಸ್ಪೈರಿ ಡೇಟ್ ಅಥವಾ ಇಂತೇ ದಿವಸದೊಳಗೆ ಬಳಸಬೇಕಂತ ಏನಾದ್ರೂ ಇರುತ್ತೆ? ಖಂಡಿತ ಇರುತ್ತೆ ಸರ್. ಇದು ಜೈವಿಕ ಗೊಬ್ಬರ ಅಂತಂದ್ರೆ ಪ್ರತಿ ದಿನಕ್ಕೂ ಇದಕ್ಕೆ ಏಜ್ ಆಗ್ತಾ ಹೋಗುತ್ತೆ ಜೀವಾಣುಗಳಿಗೆ. ನೀವು ಆದಷ್ಟು ಎಷ್ಟು ಬೇಗ ನಮ್ಮಲ್ಲಿ ತಗೊಂಡೋಗಿರ್ತೀರೋ ಅಷ್ಟು ಬೇಗ ಉಪಯೋಗಿಸಿದ್ರೆ ಒಳ್ಳೇದು. ನೀವು ನಮ್ಮ ಟ್ರೈಕೋಡರ್ಮಾ ಸೂಡೋಮೊನಾಸ್ ಏನು ಜೈವಿಕ ನಿಯಂತ್ರಕಗಳಿದೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ 9 ತಿಂಗಳವರೆಗೂ ನೀವು ಬಳಸಬಹುದು. ಆದ್ರೆ ನೀವು 6 ತಿಂಗಳೊಳಗೆ ಏನ್ ಬಳಸ್ತೀರಾ ಆದ್ರೂ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ, ಮತ್ತೆ ಕೌಂಟ್ಸ್ ಕೂಡ ನಿಮಗೆ ಜಾಸ್ತಿ ಇರುತ್ತೆ ಅದರಲ್ಲಿ. ನಾವು ಜೈವಿಕ ಗೊಬ್ಬರ ಅಥವಾ ಜೈವಿಕ ನಿಯಂತ್ರಕಗಳು ಅಂದ್ರೆ ಅಲ್ಲಿ ಕೌಂಟ್ಸ್ ಅಂತ ಹೇಳ್ತೀವಿ, 10^9 ಅಲ್ಲಿ 12 ಕೌಂಟ್ಸ್ ಇಷ್ಟು ಈ ತರ ಹೇಳ್ತೀವಿ. ನೀವೇನು ಪ್ರತಿ ವರ್ಷ 2 ವರ್ಷ ಇಡ್ತಾ ಹೋಗ್ತಾ ಇದ್ದಂಗೆ ಆ ಕೌಂಟ್ಸ್ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಇವನ್ ಬಳಸಿದಾಗ ನಮ್ಮ ರೈತರು ರಾಸಾಯನಿಕ ಗೊಬ್ಬರ ಕೊಡೋದಾಗಿರ್ಬೋದು ಅಥವಾ ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡೋದು ಆ ತರ ಮಾಡಿದಾಗ ತೊಂದರೆ ಆಗುತ್ತೆ ಅಂತ? ಹೌದು, ಖಂಡಿತ ಆಗುತ್ತೆ ಸರ್. ಇದು ಜೀವಾಣುಗಳಾಗಿರೋದ್ರಿಂದ ಇವುಗಳ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಹಾಗಾಗಿ ನೀವು ಮುಂಗಾರಲ್ಲಿ ನೀವು ಏನು ಸ್ಪ್ಲಿಟ್ ಡೋಸ್ ಅಲ್ಲಿ ನೀವು ಫರ್ಟಿಲೈಸರ್ ಕೊಡ್ತಿರ್ತೀರಾ ಅಥವಾ ಯಾವ್ದೋ ರಾಸಾಯನಿಕಗಳನ್ನ ಸಿಂಪರಣೆ ಮಾಡ್ತಿರ್ತೀರಾ ಮಣ್ಣಿಗೆ ಅಂತ ಅಂದಾಗ ನೀವು ಅಂತರ ಕಾಪಾಡ್ಕೋಬೇಕಾಗುತ್ತೆ. ನೀವು ಯಾವ್ದೇ ರೀತಿ ಕೀಟನಾಶಕಗಳನ್ನ ಮಣ್ಣಿಗೆ ಸೇರಿಸಿದಾಗ ಕನಿಷ್ಠ 45-60 ದಿನ ಆದ್ಮೇಲೆ ನೀವು ನಮ್ಮ ಜೈವಿಕ ಗೊಬ್ಬರಗಳ ಅಥವಾ ಜೈವಿಕ ನಿಯಂತ್ರಕಗಳನ್ನ ಬಳಸಬೇಕಾಗತ್ತೆ. ಅದೇ ರೀತಿ ನೀವು ಗೊಬ್ಬರ ಕೊಟ್ಟಿದ್ದೀರಾ, ಡಿ ಎ ಪಿನೋ ಪೊಟ್ಯಾಶಿ ಯಾವ್ದೋ ಒಂದು ಗೊಬ್ಬರ ಕೊಟ್ಟಿರ್ತೀರಾ, ಆ ಗೊಬ್ಬರಗಳು ಕೊಟ್ಟಾಗ ಕನಿಷ್ಠ 40 ದಿನ ಅಥವಾ 45 ದಿನ ಅಂತರದಲ್ಲಿ ಇವುಗಳನ್ನ ಬಳಸೋದ್ರಿಂದ ನಿಮ್ಗೆ ಗಿಡ ಏನು ತಗೊಳ್ದೆ ಅಪ್ಟೇಕ್ ಅಂದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ಇನ್ನು ಮಣ್ಣಲ್ಲೇ ಬಿಟ್ಟಿರ್ತಕ್ಕಂಥ ಪೋಷಕಾಂಶಗಳು ಕೂಡ ಈ ಜೀವಾಣುಗಳು ಗಿಡ ತಗೊಳ್ಳೋ ರೀತಿ ಎನ್ಸೈಮ್ಯಾಟಿಕ್ ಆಕ್ಟಿವಿಟಿಯಿಂದ ಗಿಡಗಳು ತಗೊಳ್ಳೋ ರೀತಿ ಮಾಡುತ್ತೆ. ಇದರಿಂದ ನೀವೇನಾಗುತ್ತೆ, ನೀವು ಮಣ್ಣಲ್ಲಿ ಪ್ರತಿ ವರ್ಷ ನೀವು ಮಣ್ಣಲ್ಲೇ ನೀವು ಕೊಡ್ತಕ್ಕಂತ ಗೊಬ್ಬರ ಅರ್ಧ ಭೂಮಿಗೆ ಅರ್ಧ ಗಿಡಗಳಿಗೆ ಹೋಗ್ತಾ ಇರ್ತದೆ. ಆ ಮಣ್ಣಲ್ಲಿ ಪ್ರತಿ ವರ್ಷ ಉಳ್ಕೊಂಡು ಏನು ಟಾಕ್ಸಿಸಿಟಿ ಆಗುತ್ತೆ. ಈ ಜೈವಿಕ ಗೊಬ್ಬರಗಳನ್ನ ನಿಯಮಿತವಾಗಿ ಬಳಸೋದ್ರಿಂದ ಆ ಟಾಕ್ಸಿಸಿಟಿ ಲೆವೆಲ್ ಕಮ್ಮಿ ಆಗಿ ಮಣ್ಣಿನ ಆರೋಗ್ಯವನ್ನು ಕಾಪಾಡಬಹುದು. ಅದ್ರ ಜೊತೆ ನೀವು ಗೊಬ್ಬರಕ್ಕೆ ಏನು ಇನ್ವೆಸ್ಟ್ ಮಾಡ್ತೀರಾ ದುಡ್ಡನ್ನ ಕೂಡ ಕಡಿಮೆ ಮಾಡಬಹುದು. ಹಾಗೆ ನೀವು ನಿಮ್ಮ ಮುಂದಿನ ಪೀಳಿಗೆಗೆ ಆರೋಗ್ಯಯುತವಾದ ಮಣ್ಣನ್ನು ಕೂಡ ನೀವು ಹಸ್ತಾಂತರಿಸಬಹುದು ಅಂತ ಹೇಳ್ಬೋದು. ನಮ್ಮ ರೈತರು ಪ್ರತಿ ವರ್ಷ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇರ್ತಾರೆ. ಗೊಬ್ಬರ ಕೊಡಂತ ಸಂದರ್ಭದಲ್ಲಿ ಒಂದ್ 2 ಕೆಜಿ 3 ಕೆಜಿ ತಾಮು ಒಟ್ಟು ಮಿಕ್ಸ್ ಮಾಡಿ ಒಂದ್ 15 ದಿವಸಗಳ ನಂತರ ನಾವು ಬಳಸೋದ್ರಿಂದ ಸಾಕಷ್ಟು ಅನುಕೂಲ ಪಡ್ಕೋಬಹುದು ಅಂತ. ಹೌದು, ಖಂಡಿತ. ಈಗ ಕೊಟ್ಟಿಗೆ ಗೊಬ್ಬರ ಆಗ್ಲಿ, ಈಗ ಕುರಿನ ನಿಲ್ಲಿಸ್ತಾರೆ ಅಥವಾ ಕುರಿ ಗೊಬ್ಬರ ಕೊಂಡ್ಕೊಂಡ್ಬಂದು ಹಾಕ್ತಾರೆ, ಆ ಸಮಯದಲ್ಲಿ ನೀವು ಅದ್ರ ಜೊತೆ ಜೈವಿಕ ಗೊಬ್ಬರಗಳನ್ನ ಕೊಡ್ತಾ ಹೋದ್ರೆ, ಟ್ರೈಕೋಡರ್ಮಾ ಸುಡೋಮೋನಸ್ ಜೈವಿಕ ನಿಯಂತ್ರಕಗಳನ್ನ ಕೊಡ್ತಾ ಹೋದ್ರೆ ಹಲವಾರು ಅಂದ್ರೆ ನಿಮ್ಮ ಭೂಮಿಲೇ ಅದು ಯಥೇಚ್ಛವಾಗಿ ಬೆಳ್ಕೋತಾ ಹೋಗುತ್ತೆ. ನೀವು ಒಂದ್ಸಲ ಕೊಟ್ಟಿದ್ದೀರಾ ಅಂದ್ರೆ ನಿಮ್ ಭೂಮಿಲಿ ಇದ್ದೇ ಇರುತ್ತೆ, ಅದು ಈಗ್ಲೂ ಕೂಡ ಇರುತ್ತೆ, ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ಏನು ನೀವು ರಾಸಾಯನಿಕಗಳು ಕೊಡ್ತೀರಲ್ಲ, ಆ ಟೈಮಲ್ಲಿ ಇವುಗಳ ಫುಲ್ ನಿಷ್ಕ್ರಿಯ ಆಗಿರುತ್ತೆ. ಹಾಗಾಗಿ ಪ್ರತಿ ವರ್ಷ ನೀವು ಬಳಸೋದ್ರಿಂದ ನಿಮ್ಮ ಭೂಮಿಯಲ್ಲೇ ನೀವು ಜೈವಿಕ ಗೊಬ್ಬರ ಮತ್ತೆ ನಿಯಂತ್ರಕಗಳನ್ನ ಕಾಪಾಡ್ಕೋಬಹುದು. ಹಾಗೆ ಜೈವಿಕ ನಿಯಂತ್ರಕಗಳನ್ನ ಪ್ರತಿ ವರ್ಷ ಮುಂಗಾರು ಅಥವಾ ಹಿಂಗಾರಲ್ಲಿ ಕೊಟ್ರೆ ಉತ್ತಮ. ಈಗ ಆರ್ಕಾ ಮೈಕ್ರೋಬಿಯಲ್ ಕನ್ಸರ್ಷಿ ಅಂತ ಏನ್ ಹೇಳ್ತೀವಿ, ಅದು ಬಹುವಾರ್ಷಿಕ ಬೆಳೆಗಳಿಗೆ ನೀವು ವರ್ಷಕ್ಕೆ 3-4 ಸಲ ಅದನ್ನ ಕೊಟ್ಕೋತಾ ಹೋದ್ರೆ ನಿಮ್ಮ ಕಣ್ಣಿಗೆ ನಿಮ್ಗೆ ರಿಸಲ್ಟ್ ಕಾಣ್ತಾ ಹೋಗುತ್ತೆ. ಈಗ ಹಣ್ಣಿನ ಗಾತ್ರದಲ್ಲಿರ್ಬೋದು ಅಥವಾ ಹೂವಿನ ಗಾತ್ರದಲ್ಲಿರ್ಬೋದು, ಹೂವಿನ ರಚನೆಯಲ್ಲಾಗಿರ್ಬೋದು, ತುಂಬಾ ಬದಲಾವಣೆಗಳು ಕಾಣ್ತಾ ಬರುತ್ತೆ. ನಮಗೆ ರೈತರಿಗೆ ಗೊತ್ತಿದ್ದೋ ಗೊತ್ತಿಲ್ದಂಗ ಪ್ರತಿ ವರ್ಷ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳು ರಾಸಾಯನಿಕ ಕ್ರಿಮಿನಾಶಕಗಳನ್ನು ಬಳಸಿ ಎಷ್ಟು ಬೇಕೋ ಅಷ್ಟು ಭೂಮಿನ ಸಾಕಷ್ಟು ಹಾಳು ಮಾಡಿಬಿಟ್ಟಿದ್ವಿ. ಈಗಾಲೇ ಇನ್ ಮುಂದಾದ್ರೂ ನಾವು ಹೆಚ್ಚೆಚ್ಚು ಜೈವಿಕ ಗೊಬ್ಬರಗಳನ್ನ ಜೈವಿಕ ನಿಯಂತ್ರಕಗಳನ್ನ ಬಳಸಿ ಸಾಕಷ್ಟು ಎರೆಹುಳುಗಳು ರೈತನ ಉಪಯೋಗ ಆಗಂತ ಜೀವಿಗಳು ಭೂಮಿಯಲ್ಲಿ ಸಾಕಷ್ಟು ಇರ್ತವೆ, ಅವನ್ನ ಕಾಪಾಡಬೇಕು. ಇನ್ ಮುಂದೇನಾದ್ರೂ ನಾವು ಭೂಮಿನ ಜೀವಂತ ಇಟ್ಕೊಂಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡಬೇಕಾಗತ್ತೆ ಅಂತೀರ? ಹೌದು ಸರ್, ಮುಂದಿನ ಪೀಳಿಗೆಯವರಿಗೆ ಆಸ್ತಿ ಕೊಡ್ತೀವಿ, ಲ್ಯಾಂಡ್ ಕೊಡ್ತೀವಿ, ಆದ್ರೆ ಅನಾರೋಗ್ಯವಾಗಿರ್ತಕ್ಕಂಥ ಲ್ಯಾಂಡು ಅಥವಾ ಮಣ್ಣು ಕೊಟ್ಟು ಏನ್ ಉಪಯೋಗ? ಅವ್ರು ಆಮೇಲೆ ಸೈಟ್ ಮಾಡಿ ಈಗ ಇರೋ ಟ್ರೆಂಡ್ ಅಲ್ಲಿ ಸೈಟ್ಗಳು ಮಾಡ್ತಾರೆ, ಇದರಿಂದ ಏನು ಇಳುವರಿ ಇಲ್ಲ ಅಂತ. ಹಾಗೆ ನಾವು ಒಂದು ಸಮತೋಲನ ಕಾಪಾಡ್ಕೋತಾ ಬಂದಾಗ ಇಳುವರಿನೂ ಇರುತ್ತೆ, ನಮ್ಮ ಭೂಮಿ ನಮ್ಮಲ್ಲೇ ಉಳಿಯುತ್ತೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮ ಯಾವ ರೀತಿ ಸಂಪರ್ಕ ಮಾಡಬಹುದು ಮೇಡಮ್? ನಮ್ಮ ಕಚೇರಿ ಬಂದು ಸರ್ APMC ಆವರಣ, ಇ ಬ್ಲಾಕ್ ಹಣ್ಣಿನ ಮಾರುಕಟ್ಟೆ ಹತ್ತಿರ ಚಿಕ್ಕನಹಳ್ಳಿ ರಸ್ತೆ ಸರ್ ನಮ್ಮ ಕಚೇರಿ ಇರುತ್ತೆ. ಗೌರ್ಮೆಂಟ್ ರಜೆಗಳು ಬಿಟ್ಟು ಎಲ್ಲಾ ವರ್ಕಿಂಗ್ ಡೇಸ್ ಅಲ್ಲೂ ನಾವು ನಮ್ಮ ಕಚೇರಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇರ್ತೀವಿ, ಅಲ್ಲಿ ಬಂದು ಭೇಟಿ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನ್ನ ಸಂಪರ್ಕಿಸಬಹುದಾದ ನಂಬರ್ 9611556835. ಈ ನಂಬರ್ಗೆ ಕರೆ ಮಾಡಿದ್ರೆ ನಾವು ಇನ್ನು ಏನಾದ್ರೂ ರೈತರಿಗೆ ಡೌಟ್ಸ್ ಅಥವಾ ಮಾಹಿತಿ ಬೇಕಿತ್ತು ಅಂದ್ರೆ ನಾವು ತಿಳಿಸ್ಕೊಡ್ತೀವಿ. ರೈತ ಬಂದವರೇ, ಪೂಜಾ ಮೇಡಮ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9616115568. ಬಹಳ ಸಂತೋಷ ಮೇಡಮ್, ಇಲ್ಲಿವರೆಗೂ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ನಿಯಂತ್ರಕಗಳು ಹಾಗೂ ಜೈವಿಕ ಗೊಬ್ಬರಗಳ ಮಹತ್ವದ ಬಗ್ಗೆ ನಮ್ಮ ರೈತ ಬಂಧು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಂಧುವರು ಪಡ್ಕೊಂಡ್ಲಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಧನ್ಯವಾದಗಳು ಸರ್. ಇದುವರೆಗೂ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ನಿಯಂತ್ರಕಗಳು ಹಾಗೂ ಜೈವಿಕ ಗೊಬ್ಬರಗಳ ಮಹತ್ವ ಕುರಿತು ದಾವಣಗೆರೆ ಜೈವಿಕ ಗೊಬ್ಬರ ಹಾಗೂ ಜೈವಿಕ ನಿಯಂತ್ರಕಗಳ ಪ್ರಯೋಗಶಾಲೆ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿ ಪೂಜಾ ಡಿಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ಕೇಳುಗರೆ, ನಾನು ಹನುಮಂತಗೌಡ ಸಣ್ಣಗೌಡರ್. ದಾವಣಗೆರೆಯ ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂದು ನಮ್ಮ ಮಣ್ಣಿನಲ್ಲಿರುವತಕ್ಕಂಥ ಜೀವಾಣುಗಳ ಸಂಖ್ಯೆಯನ್ನು ಯಾವ ರೀತಿ ನಾವು ವೃದ್ಧಿಸಬಹುದು ಅಂತ ನೋಡೋಣ. ಮಣ್ಣಿನಲ್ಲಿ ಜೀವಾಣುಗಳ ಒಂದು ಪಾತ್ರ ಸಾಕಷ್ಟು ಮುಖ್ಯವಾಗಿರುತ್ತೆ. ಯಾಕೆಂದ್ರೆ ನಾವು ಕೊಟ್ಟಿರ್ತಕ್ಕಂತ ಯಾವುದೇ ಒಂದು ಗೊಬ್ಬರ ಇರಬಹುದು, ಮತ್ತೆ ನಾವು ಹಾಕಿರ್ತಕ್ಕಂತ ಯಾವುದೇ ಒಂದು ಬೀಜ ಮೊಳಕೆ ಒಡೆದು ಅದು ಸಸಿಯಾಗಬೇಕು ಅಂತ ಇರ್ಬೋದು, ಈ ಒಂದು ಪ್ರೊಸೆಸ್ ಆಗ್ಬೇಕು ಅಂತಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡಬೇಕಾಗುತ್ತೆ. ಈ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡಿಸ ನಿಲ್ಲಿಸಿದ್ರೆ ಏನಾಗತ್ತಪ್ಪ ಅಂತಂದ್ರೆ

ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ 48,000 ಗರಿಷ್ಠ 6,522, ನೆಲಗಡಲೆ ಕ್ವಿಂಟಾಲ್ಗೆ 2,509 ಗರಿಷ್ಠ 6,777, ಮೆಕ್ಕೆಜೋಳ ಕ್ವಿಂಟಾಲ್ಗೆ 1,800 ಗರಿಷ್ಠ 2,400, ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 910 ಗರಿಷ್ಠ 6,004. ಇನ್ನು ದಾವಣಗೆರೆಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 8,000 ಗರಿಷ್ಠ 9,000, ಬಾಳೆಹಣ್ಣು ಏಲಕ್ಕಿ ಕ್ವಿಂಟಾಲ್ಗೆ ಕನಿಷ್ಠ 3,000 ಗರಿಷ್ಠ 3,800, ಹುರುಳಿಕಾಯಿ ಕ್ವಿಂಟಾಲ್ಗೆ 4,500 ಗರಿಷ್ಠ 5,000, ಸಪೋಟ ಕ್ವಿಂಟಾಲ್ಗೆ 3,000-3,800, ನುಗ್ಗೆಕಾಯಿ ಕ್ವಿಂಟಾಲ್ಗೆ 3,000-3,800, ಬೆಳ್ಳುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 6,000 ಗರಿಷ್ಠ 10,000, ದ್ರಾಕ್ಷಿ ಕ್ವಿಂಟಾಲ್ಗೆ 3,500-4,000, ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ 3,000-3,800, ನವಿಲುಕೋಸು ಕ್ವಿಂಟಾಲ್ಗೆ 2,500-3,000, ಮೆಕ್ಕೆಜೋಳ ಕ್ವಿಂಟಾಲ್ಗೆ 2,201-2,416, ಭತ್ತ ಕ್ವಿಂಟಾಲ್ಗೆ ಕನಿಷ್ಠ 1,501-2,464. ರಾಣೆಬೆನ್ನೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಬೀಟ್ರೂಟ್ ಕ್ವಿಂಟಾಲ್ಗೆ ಕನಿಷ್ಠ 22,300 ಗರಿಷ್ಠ 2,400, ಹಾಗಲಕಾಯಿ ಕ್ವಿಂಟಾಲ್ಗೆ 3,200 ಗರಿಷ್ಠ 3,500, ಟೊಮೆಟೊ ಕ್ವಿಂಟಾಲ್ಗೆ 580 ಗರಿಷ್ಠ 950. ಹಿರಿಯೂರು ಮಾರುಕಟ್ಟೆ ಧಾರಣೆ ಮೆಕ್ಕೆಜೋಳ ಕ್ವಿಂಟಾಲ್ಗೆ 2,200 ಗರಿಷ್ಠ 2,200. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಕೇಳಿ ಜನಪದ ಗೀತೆ. ವನವಾಸಕೋದ ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ ಸೀತೆಯ ಕಳಕೊಂಡು